ನಮ್ಮ ಕಡೆ ಚಿಟ್ಟೆ ಕೋಳಿ ಅಂತಾರೆ, ಸಣ್ಣಕ್ಕಿರ್ತದೆ, ಅದನ್ನ ಜಾಸ್ತಿ ಸಾಕ್ತಿದ್ರು. ನಾವೇನು ಮಾಡಿದ್ರು, ಈ ಫೈಟರ್ ಕೋಳಿನೂ ಸಾಕಬೇಕಲ್ಲ ಅಂದ್ಬಿಟ್ಟು ನಮ್ಮ ತಂದೆ ಏನು ಮಾಡಿದ್ರು, ಅಲ್ಲೇ ಅದನ್ನು ತಗೊಬಂದು ಸಾಕೋ ನೋಡೋಣ ಅಂತ ಅಂದ್ಬಿಟ್ಟು ನಾವು ಮನೆ ಹತ್ರನೇ ಸಾಕೊಂಡಿರೋದು, ಫಾರಮ್ ಏನಿಲ್ಲ. ಆಗ ಈ ಒಂದು ಜೊತೆ ತಗೊಂಬಂದು, ಎರಡು ಹೆಣ್ಣು ಕೋಳಿ ಒಂದು ಹುಂಜ ತಗೊಬಂದಿದ್ದು. ಅದು ಸರ್ ಸಪ್ರೇಟ್ ಡಿವೈಡ್ ಇರಬೇಕು, ಅದು ಇದೆಲ್ಲ ಮಿಕ್ಸ್ ಮಾಡಬಾರ್ದು, ಅದು ಇದೆಲ್ಲ ಮಿಕ್ಸ್ ಮಾಡಬಾರ್ದು. ಫೈಟರ್ ಕೋಳಿಲಿ ಏನಪ್ಪ ಅಂತಂದರೆ ಒಳ್ಳೆ ಲಾಭ ಇದೆ, ಅದ್ರ ಮೊಟ್ಟೆ 40-45 ರೂಪಾಯಿಗೆ ಹೋಗುತ್ತೆ ಒಂದು ಮೊಟ್ಟೆ. ಮತ್ತು ಇದರಲ್ಲಿ ಫೈಟರ್ ಕೋಳಿದು ಇನ್ನೂ ವಿಶೇಷ ಏನು ಅಂತಂದರೆ, ಈ ಒಂದು 2 ತಿಂಗಳು ಮರಿಗೆ ಒಂದು ಜೊತೆಗೆ 2 ಕೋಳಿ ಮರಿಗಳಿಗೆ 5,000-6,000 ರೂಪಾಯಿ ಹೋಗುವಂಥ ಲೆವೆಲ್ ಇರ್ತದೆ, ಒಳ್ಳೆ ಇದಿರ್ತದೆ. ಆಮೇಲೆ ಫೈಟರ್ ವಿಶೇಷತೆ ಇನ್ನೊಂದು ಏನಂದರೆ ಫೈಟಿಂಗು ಜೂಜು, ಇದರಲ್ಲೂ ತುಂಬ ಸಂಪಾದನೆ ಮಾಡ್ಬೋದು, ಇದರಲ್ಲೆಲ್ಲ ಸಂಪಾದನೆ ಚೆನ್ನಾಗಿದೆ. ಅಂದರೆ ನೀವೇನು ಜೂಜ್ ಮಾಡೋಕ್ಕೆ ಹೋಗಲ್ಲ ಆ ಕೋಳಿಗಳನ್ನು ನೀವು, ಇನ್ನೇನಾದ್ರು ಪ್ರಯೋಜನ ಇದೆಯಾ ಫೈಟರ್ ಕೋಳಿ ಹಂಗೆ ಸಾಕಣೆ ಮಾಡೋದ್ರಿಂದ? ಸರ್ ಸಾಕಣೆ ಮಾಡೋದ್ರಿಂದ ಅದೇ ಈಗ ಹೊರಗಡೆಯಿಂದ ಬರ್ತಾರೆ, ರಂಜನೆಗೋಸ್ಕರ, ರಂಜನೆ ಮನೆ ರಂಜನೆಗೋಸ್ಕರ ಮನೆ ಮುಂದೆ ಈಗ ನೋಡಿದವರು ಏನಪ್ಪ ಜೂಜ್ ಕೋಳಿ ಸಾಕಿದೆಯಾ ಚೆನ್ನಾಗಿದೆ ಎಷ್ಟು ಹೇಳು ಅಂತಂದರೆ ರೇಟು. ಈಗ ಒಂದು ಜೊತೆ ಒಂದು ಹಸು ತಗೋಬೋದು ಅಷ್ಟು ಒಂದು ಜೊತೆ ಕೋಳಿ ಇರ್ತದೆ, ಹುಂಜಗಳಿಗಿರ್ತದೆ. ಹೆಂಗೆ ಅದನ್ನು ಬೇರೆ ಥರ ಸಾಕ್ತೀರಾ, ಹೆಂಗೆ ಸಾಕ್ಬೋದು ಅದನ್ನು? ಸರ್ ಬೇರೆ ಥರ ಏನಿಲ್ಲ, ಅದೇನಪ್ಪ ಅಂದರೆ ಜೂಜ್ ಕೋಳಿ ಅಂತಂದರೆ ಅದನ್ನ ಏನು ಯಾವ ಥರ ನಾವು ಅದನ್ನು ನಿರ್ವಹಣೆ ಮಾಡಬೇಕು ಅಂದರೆ ಬೆಳಿಗ್ಗೆನೆ ಅದನ್ನ ಸ್ನಾನಕ್ಕೆ ರೆಡಿ ಮಾಡಿರ್ಬೇಕು, ಏನಪ್ಪ ಒಂದು ದಿನ ಮುಳುಗಿ ಎಜ್ಜಬೇಕು. ಅದು ಎಜ್ಜಿದಾಗ ಏನು ಮಾಡಬೇಕು, ಅದು 10-15 ಸೆಕೆಂಡು ಒಳಗಡೆ ಇದ್ದಾಗ ಅದು ಉಸಿರುಗಟ್ಟಬಾರ್ದು, ಶಕ್ತಿಯಾಗಿ ನಿಂತ್ಕೋಬೇಕು. ಶಕ್ತಿಯಾಗಿ ನಿಂತ್ಕೊಂಡಾಗ ಅದು ಫೈಟರ್ ಕೋಳಿಗೆ ಒಂದು ಶ್ರೇಷ್ಠ ಅಂತ ಕರಿಬಹುದು. ಇದೆಲ್ಲ ಎಲ್ಲಿ ಕಲ್ತ್ರಿ ನೀವು? ಸರ್ ಅಕ್ಕಪಕ್ಕದ ಗ್ರಾಮದಲ್ಲೇ ಕಲ್ತ ನಾನು, ಬೇರೆ ಕಡೆ ಎಲ್ಲೂ ಹೋಗ್ಲಿಲ್ಲ. ಯಾಕಂತಂದ್ರೆ ನನಗೆ ಜೂಜು ಇವೆಲ್ಲ ನನಗೆ ಹುಚ್ಚು ಏನಿಲ್ಲ, ಸಾಕ್ಬೇಕು ಒಂದು ಮನೋರಂಜನೆಗೋಸ್ಕರ ಸಾಕ್ಬೇಕು ಅಂತ ಈ ಕೃಷಿ ಜೊತೆಲಿ ಅದನ್ನ ಒಂದು ಮಾಡೋಣ ಅಂದ್ಬಿಟ್ಟು ಮನೋರಂಜನೆ. ಈಗ ಆ ಥರದ ಫೈಟರ್ ಕೋಳಿಗಳು ಎಷ್ಟಿವೆ ನಿಮ್ಮನೇಲಿ? ಸರ್ ನನ್ನಲ್ಲಿ 49 ಇದೆ. ಹುಡ್ಕೊಂಬತ್ತಾರ ಜನ ಫೈಟರ್ ಕೋಳಿ? ಸರ್ ಅಂದ್ರೆ ಹುಡ್ಕೊಂಬತ್ತಾರೆ ಅಂದ್ರೆ ನಾವು ಜಾಸ್ತಿ ಕೊಡಕ್ ಹೋಗಲ್ಲ. ಏನಂತಂದ್ರೆ ಇವತ್ತೆಲ್ಲ ಒಂದ್ ಜೊತೆ ಕೊಟ್ಟಿದೀವಿ 9,500. ಅಷ್ಟು ಬಿಟ್ರೆ ಇನ್ನು ಬೇರೆ ನಾವು ಯಾರಿಗೂ ಕೊಟ್ಟಿಲ್ಲ, ಮನೇಲೆ ಮನೋರಂಜನೆಗೋಸ್ಕರ ಸಾಕ್ತಿವಿ. ತಳಿನೇ ಬೇರೆನಾ? ಎಲ್ಲಿಂದ ತಂದ್ರಿ ಅದ್ನ? ಸರ್ ತಳಿಯೋದು ನಾವು ತಮಿಳ್ನಾಡಿಂದ. ಅದು ಬೇರೆ ಹೊರಗಡೆ ನಮ್ಮ ಹುಡುಗರು ತಮಿಳ್ನಾಡು ಮಲ್ಲಾಳಿ ಅನ್ಬಿಟ್ಟೈತೆ ಪಕ್ಕದಲ್ಲಿ, ಅವರು ತಮಿಳ್ನಾಡಿನ ತರ್ಸಿರೋದ್ರಿಂದ ನಾನು ಅವ್ರ ಹತ್ರ ಸೇಲ್ ಮಾಡಿ ಇವಾಗ ಮನೋರಂಜನೆಗೋಸ್ಕರ ಸಾಕಿದ್ದೀನಿ. ನೀವು ಅದಕ್ಕೆ ಟ್ರೈನಿಂಗ್ ಕೊಡ್ತೀರಾ? ಸರ್ ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗ್ ಏನು ಅಂತಂದ್ರೆ ಇದೇ ಸರ್ ಇಷ್ಟೇ, ಟ್ರೈನಿಂಗ್ ಏನಿಲ್ಲ. ಮಾಮೂಲಿ ಏನು ಮೇವು ತಿನ್ನುತ್ತೆ ಅದೇ ಮೇವು, ಹೊರಗಡೆ ಎಲ್ಲ ಆಟಾಡ್ಕೊಂಡು ಮೇಯ್ತವೆ, ಏನು ತೊಂದರೆ ಇಲ್ಲ. ಅದೇ ಇಷ್ಟೇ ಅದಕ್ಕೆ ಏನಿದು ಅಂತಂದ್ರೆ ನೀರಲ್ಲಿ ಸ್ವಲ್ಪ ಹುಂಜಗಳಿಗೆ ನಾವು ಗಟ್ಟಿಮುಟ್ಟಾಗಿ ತರಬೇಕು ಅಂದ್ರೆ ಬೆಳಿಗ್ಗೆ ಎದ್ದು ತಣ್ಣೀರು ಕೋಲ್ಡ್ ಇರಬೇಕು. ಅದೊಂಥರ ಕಸರತ್ ಮಾಡಿಸ್ತೀರಿ ನೀವು? ಕಸರತ್ ಮಾಡಿಸ್ತೀವಿ. ನಾವೇ ಈಗ ಮನೋರಂಜನೆ ಏನಪ್ಪ ಅಂದ್ರೆ ಮನೆ ಹತ್ರ 2 ಹಿಡಿದು ಬಿಟ್ಟು ನೋಡೋದು, ಇದೇ ಒಂದು ಮನೋರಂಜನೆ. ಇದು ಗೆಲ್ಲತ್ತೆ ಅಂತ ಮುಂಚೆನೇ ಗೊತ್ತಾಗುತ್ತೆ ನಿಮಗೆ? ಸರ್ ಅದು ಗೊತ್ತಾಗುತ್ತೆ ಅನ್ನೋದು ಕನ್ಫರ್ಮ್ ಗೊತ್ತಿರಲ್ಲ. ಈಗ ಯಾವ್ದಕ್ಕೆ ಈಗ ಶಕ್ತಿ, ಈಗ ನನಗೆ 29 ವರ್ಷ, ನನ್ನಂತ ಇನ್ನೊಬ್ಬ 29 ವರ್ಷ, ಅವನು ಹೊಡಿತಾನೆ ನಾನು ಹೊಡಿತೇನೆ ಅನ್ನೋದು ಗೊತ್ತಿರಲ್ಲ. ಅದೇ ರೀತಿ ಗೊತ್ತಿರಲ್ಲ, ಒಂದು ವಿಶ್ವಾಸ ಇರುತ್ತೆ ಅಷ್ಟೇ, ಇದು ಗೆಲ್ಬೋದು ಅಂತ. ದಪ್ಪ ಇದ್ದವ್ರಿಗೆ ಸದ್ಯಕ್ಕೆ ಕೋಳಿ ದಪ್ಪ ಇದ್ರೇನೆ ಆಗಲ್ಲ, ಸಣ್ಣಕ್ಕಿರೋದು ಓಡೋಗ್ತಾನೆ ಅಂತ. ಫೈಟರ್ ಕೋಳಿ ಅಂದ್ರೆ ಅದಕ್ಕೆ ಸ್ವಲ್ಪ ನೀವು ಸಾಕುವಾಗ್ಲೂ ಬೇರೆ ತರ ಸಾಕ್ತೀರಾ ಹೇಗೆ ಅಂತ? ಸರ್ ಬೇರೆ ತರ ಏನಿಲ್ಲ, ಮಾಮೂಲಿ ಏನ್ ಮೇಯ್ಕೆ ಮೇಯ್ದು ಮುಸ್ಕೊಂಜೋಳ ಮತ್ತೆ ಗೋಧಿ ರಾಗಿ ಅಕ್ಕಿ ಈ ಟೈಪ್ ಅಲ್ಲೇ ಹಾಕೋದು ನಾವು, ಏನ್ ಬೇರೆ ತರ ವಿಶೇಷವಾಗಿ ಏನ್ ಸಾಕೋದಿಲ್ಲ. ಆ ತರ ಕೋಳಿಗಳನ್ನು ಒಟ್ಟಿನಲ್ಲಿ ಸಾಕ್ತಾ ಇದ್ರಿ. ಈಗ ಚಂದ್ರು, ನಿಮಗೆ ಆದಾಯದ ಮುಖ್ಯ ಮೂಲ ಯಾವುದು, ಕಾಸು ಯಾವ್ದು ಜಾಸ್ತಿ ನೋಡ್ತೀರಿ ನೀವು? ಸರ್ ನಾನು ಎಲ್ಲ ಬೆಳೆಯಲ್ಲಿ ಅಂತಂದ್ರೆ ಸದ್ಯಕ್ಕೆ ಹೆಚ್ಚಾಗಿ ನನಗೆ ಮುಸ್ಕೊಂಜೋಳ ಸರ್, ಮುಸ್ಕೊಂಜೋಳ ವರ್ಷದಲ್ಲಿ 2 ಬೆಳೆ ಬೆಳಿತೀನಿ, ಒಳ್ಳೆ ಆದಾಯ ಇದೆ. ಎಲ್ಲಿ ಮಾರಾಟ ಮಾಡ್ತೀನಿ? ಸರ್ ನಾನು ಮೈಸೂರು APMC. ಈಗ APMC ಸ್ವಲ್ಪ ದಳ್ಳಾಳಿ ಕಾಟಗಳು ಜಾಸ್ತಿ ಆಗಿದೆ. ಯಾಕಂತಂದ್ರೆ ಈಗ ಮೊನ್ನೆ ಬಂದು ಹೋಗ್ಬೇಕಾದ್ರೆ 50 ಕೆಜಿಗೆ 1 ಕೆಜಿ ಕಳೀತಾ ಇದ್ರು, ಇವಾಗ 50 ಕೆಜಿಗೆ 2 ಕೆಜಿ ತೆಗಿತಾ ಇದ್ದಾರೆ. ಅದರಿಂದ ನಮ್ಗೇನಪ್ಪ ಅಂದ್ರೆ ರೈತನಿಗೆ ಅಲ್ಲಿಂದ ಬಂದು ಇಲ್ಲಿ ಮಾರಾಟ, ಈಗ ನಾವು ಮಾರಾಟ ಮಾಡ್ತೀವಿ, ನಮ್ಮ ಹತ್ರ ಸ್ವಂತ ಓನ್ ಟ್ರ್ಯಾಕ್ಟರ್ಸ್ ಐತೆ, ಕೃಷಿ ಯಂತ್ರೋಪಕರಣಗಳೆಲ್ಲ ಇದೆ, ನಾವೇ ತಗೊಂಬಂದು ಹಾಕ್ಬಿಟ್ಟು ಹೋಗ್ತೀವಿ. ಬೇರೆ ರೈತರುಗಳಿಗೊಂದು ಸ್ವಲ್ಪ ಕಷ್ಟ. ಆದರೆ ಇಳುವರಿ ಅಂತೂ ಚೆನ್ನಾಗಿ ಬರ್ತಾ ಇದೆ. ಮಾರುಕಟ್ಟೆ ಬಗ್ಗೆ ಸ್ವಲ್ಪ ನಿಮಗೆ? ಸ್ವಲ್ಪ ನಮಗೆ ಕಷ್ಟ, ಯಾಕಂತಂದ್ರೆ ಈಗ 52 ಕ್ವಿಂಟಲ್ ಬೆಳೆದಿದೆ ಅಂತ ಹೇಳೋದಲ್ಲ ಸರ್, 205 ಎಕರೆಗೆ 258 ಕ್ವಿಂಟಲ್ ಬೆಳೆದಿದೆ, 1950 ರೂಪಾಯಿಲಿ ಪ್ಲಾಟಲ್ಲಿ ಕೊಟ್ಟಿದ್ದೆ. ಆ ಥರ ನಮಗೆ 1500 ಮೇಲಿರ್ಬೇಕು ಸರ್, ಯಾವುದೇ ಒಂದು ಬೇರೆ ನಾವು ಮೇಜು ಬೆಳಿತೀವಿ ಅಂದರೆ 1500 ಮೇಲಿದ್ರೆ ಏನು ತೊಂದರೆ ಇಲ್ಲ, ರೈತನಿಗೂ ಲಾಭ ಇದೆ, ಆಮೇಲೆ ರೈತನಿಗೂ ಖುಷಿ. ಈ 700-800 ಈ ಟೈಪ್ ಅಂದರೆ ರೈತ ಸ್ವಲ್ಪ. ಮುಸ್ಕಿನ ಜೋಳದಲ್ಲೂ ಬೇರೆ ಬೇರೆ ತಳಿಗಳು ಬಂದಿವೆ, ಪಾಪ್ಕಾರ್ನ್ಗೆ ಮಾಡುವಂಥದ್ದು, ಜೊತೆಗೆ ಹಸಿ ತರಕಾರಿಯಾಗಿ ಸಲಾಡ್ನಲ್ಲಿ ಬಳಕೆ ಮಾಡುವಂಥದ್ದು, ಇವುಗಳು ಎಲ್ಲ ಬಂದಿವೆ. ಆ ಥರದ ಪ್ರಯತ್ನ ಮಾಡಿದ್ದೀರಾ? ಪ್ರಯತ್ನ ಏನು ಆ ಥರ ಮಾಡಿಲ್ಲ ನಾನು. ಮೇಜ್ ಅಂತಂದ್ರೆ ಮುಸ್ಕಿನ ಜೋಳ ಬೆಳಿತೀನಿ, ಅಲ್ಲದ ಜೋಳ ಅದೆಲ್ಲ ಒಣಗಿಸಿ ಮಾಮೂಲಿ ನೀವು ಕೊಡುವಂಥದ್ದೇ ಕೊಡೋಂತ